ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಅದರ ಜೊತೆಗೆ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನ ಡಾಕ್ಟರ್ ಹನುಮಂತ ನ್ಯಾಮಗೌಡರು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಾವು ಚಿಂತನೆ ಮಾಡೋಣ. ಅವರ ಕಾರ್ಯಕ್ಕಾಗಿ ಅನೇಕ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪುರಸ್ಕಾರಗಳು ಅವರನ್ನ ಅರಸಿಕೊಂಡು ಬಂದವ. ಅವರ ಚಿಂತನೆಗಳು ಏನದಾವ ಅವುಗಳನ್ನು ಕೇಳಿ ತಮಗೂ ಕೂಡ ಒಂದು ಹೊಸ ವಿಚಾರ ತಿಳ್ಕೊಳ್ಬಹುದು, ಮತ್ತು ತಾವು ಕೂಡ ಇಂಥ ಒಂದು ಕಾರ್ಯದೊಳಗೆ ಕೈ ಜೋಡಿಸಬಹುದು. ಡಾಕ್ಟರ್ ಹನುಮಂತ ಭಾಗಪ್ಪ ನ್ಯಾಮಗೌಡ್ರೆ, ತಮಗೆ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಾನು ವೃತ್ತಿಯಲ್ಲಿ ಶಿಕ್ಷಕ, ಪ್ರವೃತ್ತಿ ಕೃಷಿಕ, ಮೂಲ ನಮ್ಮ ಕೃಷಿಕ ಕುಟುಂಬ. ಮೊದಲಿಂದನೂ ರಾಸಾಯನಿಕ ಕೃಷಿಯಲ್ಲಿ ನಾವು ತೊಡಗಿದ್ದೆವು. ನಮ್ಗೆ ಹೆಂಗ ಜೀವ ಇದೆ, ಭೂಮಿಗೂ ಜೀವ ಐತಿ ಅನ್ನುವಂತದ್ದು ಒಂದು ಕಾನ್ಸೆಪ್ಟ್ ಇಂದ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ ಮುಂದೆ ಒಂದ್ ದಿವಸ ಫಲವತ್ತತೆ ಕಳ್ಕೊಂಡು ಭೂಮಿ ಸಾಯಬಹುದು. ಮನುಷ್ಯ ವಿಷ ಉಂಡಿಂದ ಒಂದ್ ದಿವಸ ಸಾಯ್ತಾನಲ್ಲ, ಆ ತರ ನಾವು ಭೂತಾಯಿಗೆ ವಿಷವನ್ನು ಹಾಕಿದೇವು ಅಂದ್ರೆ ಭೂತಾಯಿನೂ ಒಂದ್ ದಿವಸ ಮರಣವನ್ನು ಹಪ್ತಾಳ ಅನ್ನುವಂತ ಒಂದು ನೋವಿನಿಂದ ಒಂದು ಶೂನ್ಯ ಬಂಡವಾಳದ ಕೃಷಿಯನ್ನು ಪ್ರಾರಂಭ ಮಾಡಿದೆವು ನಾವು ಸುಮಾರು 15 ವರ್ಷದಿಂದ. ಅದರಲ್ಲಿ 7 ಬೆಳೆಗಳನ್ನು ಕಂಡೆವು. ಕಂಡು ಆನಂತರ ಪೂಜ್ಯ ಕಾಡ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ವಿಡಿಯೋಗಳನ್ನು ನೋಡಿ, ಅವರ ಕಾರ್ಯಕ್ರಮಕ್ಕೆ ಹೋಗಿ, ಅವರಿಂದ ಪ್ರಭಾವಿತನಾಗಿ ಹೇಗೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ನೇರವಾಗಿ ಮಾರ್ಗದರ್ಶನ ಇಲ್ಲದೆ ಹೇಗೆ ಮನದಲ್ಲಿ ಸ್ಮರಿಸಿ ಬಿಲ್ವಿದ್ಯೆಯನ್ನು ಕಲಿತು, ಹಾಗೆ ನಾವು ಕಾಡ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ದ್ರೋಣಾಚಾರ್ಯರ ಮೂರ್ತಿಯನ್ನಾಗಿ ನನ್ನ ಮನದಲ್ಲಿ ಸ್ಮರಿಸಿ ಅವರ ಒಂದು ಭಾಷಣಗಳನ್ನು ವಿಡಿಯೋಗಳನ್ನು ನೋಡಿ ನನ್ನ ತೋಟದಲ್ಲಿ ಸುಮಾರು 9 ವರ್ಷದಿಂದ ನಾನು ಒಂದು ಹಿಡಿ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಗೋಮಾತೆಯ ಸಗಣಿ ಹಾಗೂ ಗೋಮೂತ್ರ ಮತ್ತು ಅದು ಕರು ಹಾಕಿದಾಗ ಅದರ ಬಂದಿರತಕ್ಕಂತ ಮಾಸದ ಮುದ್ದೆಯನ್ನು ತೆಗೆದುಕೊಂಡು ಹೀಗೆ ಅನೇಕ ಸಾವಯವ ತಪ್ಪಲುಗಳನ್ನು ಹಾಕಿ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಸಮೃದ್ಧವಾಗಿ ನಾನು 9 ವರ್ಷದಿಂದ ಯಶಸ್ವಿಯಾಗಿದ್ದೀನಿ. ಹಾಗೆ ಅದರ ಜೊತೆಗೆ ಇವತ್ತಿನ ದಿವಸ ಈಗಿನ ಯುವಕರು ರಾಸಿಲಾರ್ದ ಬೆಳೆ ಬೆಳಿಬೇಕು ಅನ್ನುವಂತ ಕಾನ್ಸೆಪ್ಟ್ ಇಂದ ಯಾವ ರೀತಿ ರೈತರು ಕೃಷಿ ಮಾಡಕತ್ತಾರಪ್ಪ ಅಂದ್ರೆ, ಕಂಪನಿ ನಮ್ಮನ್ನ ಕೈಗೊಂಬೆ ಮಾಡ್ಕೊಂಡ್ಬಿಟ್ರು. ರಾಸಾಯನಿಕ ಗೊಬ್ಬರಗಳ ಕಂಪನಿ, ಔಷಧಿಗಳ ಕಂಪನಿ, ಅವ್ರು ಹೇಳ್ದಂಗ ನಾವು ಕೇಳಬೇಕಾಯ್ತು. ಭೂಮಿ ಹೇಳ್ದಂಗ ನಾವು ಕೇಳೋಲ್ಲ. ರೈತರು ನಾವು ಭೂಮಿಗೆ ನೋವು ಆಗತೈತಿ, ಭೂಮಿಗೆ ಏನ್ ಬೇಡಾಕತೈತಿ ಅನ್ನೋದನ್ನ ನಮಗ ಅರಿವಿಲ್ಲ. ಈ ಯಾವುದೇ ಒಂದು ಮಗುವಿಗೆ ಆರಾಮ ತಪ್ಪಿದಾಗ ಅದಕ್ಕೆ ಯಾವ ಇಂಜೆಕ್ಷನ್ ಬೇಕನ್ನೋದು ಡಾಕ್ಟರ್ ಗೊತ್ತಾಕತಿ. ಹಂಗ ನಾವು ಇವತ್ತಿನ ದಿವಸ ಬುಳುವಣೆ ಒಡೆಯ ಅನ್ನೋದನ್ನ ನಾವು ಭೂಮಿ ಮಾಲೀಕರಿಗೆ ನಮ್ಮ ತಾಯಿಯ ಒಂದು ನೋವನ್ನ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಬೇಕಾಗೈತಿ, ಏನ್ ಹೆಚ್ಚಾಗೈತಿ ಅನ್ನೋದಕ್ಕೆ ನಮಗ ಏನಾಗ್ಬಿಟ್ಟದಪ್ಪ ಅಂದ್ರೆ ಗೊತ್ತಿಲ್ಲ. ಸಡನ್ ಆಗಿ ಸರ್ಕಾರ ಒಬ್ಬರು ತಂದು ಹಾಕೋದು ತಾನಿಕ ಅದಂಗಾಗಿ ಬೇಗ ಬೆಳೆ ಬರ್ತತಿ. ಅದೇ ರೀತಿ ಬೇಗನೆ ಅದು ಭೂಮಿ ಹಾಳಾಕತಿ. ಮುಂದೊಂದ್ ದಿವಸ ಭೂತಾಯಿ ಮರಣಿಸ್ತಾಳ ಅನ್ನುವಂತ ಒಂದು ಕಲ್ಪನೆ ನಂದು. ಅದು ಒಂದು ನೋವು ಕಾಡಕತೈತಿ. ಅದಕ್ಕಾಗಿ ಈಗಿನ ಯುವಕರು ಎಲ್ಲರೂ ಸಾವಯವ ಕೃಷಿ ಕಡೆಗೆ ಒಲವುಗಳನ್ನು ತೊಡಬೇಕು. ಮೊದಲ ಸ್ವಲ್ಪ ಉತ್ಪನ್ನ ಅದರ ಆದಾಯ ಕಡಿಮೆ ಬರ್ತದೆ, ಅದು ಸ್ವಲ್ಪ ತಾಳ್ಮೆ ಬೇಕು. ಸಾವಯವ ಕೃಷಿಯಲ್ಲಿ ಬಹಳಷ್ಟು ತಾಳ್ಮೆ ಬೇಕು. ತಾಳ್ಮೆಯಾಗಿ ಯಶಸ್ವಿ ಆದೇವು ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ, ನನ್ನ 9 ವರ್ಷದ ಅನುಭವದಲ್ಲಿ 4 ವರ್ಷ ಸಾವಯವ ಕೃಷಿ ಮಾಡಿದೆ. ಈಗ 3 ವರ್ಷದಿಂದ ಸಹಜ ಕೃಷಿಗೆ ಬಂದ್ಬಿಟ್ಟದ ನಮ್ಮ ಭೂಮಿ. ಹೆಂಗಪ್ಪ ಅಂದ್ರೆ ಏನೂ ಬೇಕಾಗಿಲ್ಲ, ಜೀವಾಮೃತನೂ ಬೇಕಾಗಿಲ್ಲ, ಯಾವುದೇ ಒಂದು ಸಾವಯವ ಲಿಕ್ವಿಡ್ ಸ್ಪ್ರೇ ಬೇಕಾಗಿಲ್ಲ, ಯಾವುದೇ ಇಲ್ಲದ ಸಹಜ ಕೃಷಿ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಗುಡ್ಡಗಾಡಿನಲ್ಲಿ ನಾವು ಊರಿಗೆ ಹೋಗುವ ಮುಂದೆ ರಸ್ತೆ ಬದಿಯಲ್ಲಿ ಸಾಕಷ್ಟು ಕಳೆಗಳು ಗಿಡಗಳು ಸಮೃದ್ಧವಾಗಿ ಬೆಳೀತವೆ. ಯಾವ ರೀತಿ ಬೆಳಿತಾವಪ್ಪ ಅಂದ್ರೆ ಅದಕ್ಕೆ ಸಹಜವಾಗಿ ಭೂಮಿಯಲ್ಲಿ ಅದನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಅಣುಜೀವಿಗಳು ಸಾಕಷ್ಟು ಶಕ್ತಿ ಐತಿ. ಅದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಅದಕ್ಕಾಗಿ ಇವತ್ತಿನ ಕೃಷಿ ವಿಶ್ವವಿದ್ಯಾಲಯಗಳು ಸಹಿತ ಸಾಕಷ್ಟು ರೈತರಿಗೆ ಮನಮುಟ್ಟುವಂಗ ಕಾರ್ಯಕ್ರಮಗಳು ಮಾಡ್ತಾರ. ಆದರೂ ರೈತರ ಕಡೆ ಮನಸ್ಸನ್ನ ಮಾಡ್ತಾ ಇಲ್ಲ. ಇತ್ತಿತ್ತಲಾಗಿ ಒಂದು 25% ಮಾತ್ರ ಕೃಷಿ ಕಡೆಗೆ ಒಲವು ಮಾಡಕತ್ತಾರ. ಮುಂದಿನ ದಿನಮಾನದಲ್ಲಿ ಅಷ್ಟು ಜನರನ್ನು ಈ ಕಡೆ ಮರಳಿಸಬೇಕು. ಇಲ್ಲಾಂದ್ರೆ ಇದೇ ರೀತಿ ನಾವು ರಾಸಾಯನಿಕ ಕೃಷಿಗಳನ್ನು ಮಾಡ್ತಾ ಹೋದೇವು ಅಂದ್ರೆ, ಭೂಮಿ ತಾಯಿ ಅಂದ್ರೆ ನಮ್ಮ ಜನ್ಮ ಕೊಟ್ಟ ತಾಯಿ ಯಾವ ರೀತಿಯೂ ಅದೇ ತಾಯಿನೂ ನಮ್ಗೆ ಅನ್ನ ಹಾಕುವಂತ ತಾಯಿ. ನಮ್ಮ ತಾಯಿ ಜನ್ಮ ನೀಡಿರಬಹುದು, ಅನ್ನವನ್ನು ನೀಡತಕ್ಕಂತಾಕಿ ಭೂತಾಯಿ. ಭೂತಾಯಿಗೆ ವಿಷ ಉಣಿಸಿದೆವು ಅಂದ್ರೆ ಆಕಿ ನಮ್ಗೆ ವಿಷವನ್ನು ಹಾಕ್ತಾಳ. ವಿಷ ಹಾಕಿದಳಪ್ಪ ಅಂದ್ರೆ ನಾವು ಸಾಯ್ತೇವು, ಭೂತಾಯಿನೂ ಸಾಯ್ತಾಳ. ಅದಕ್ಕಾಗಿ ಆ ಭೂತಾಯಿ ಉಳಿಸಿದೇವು ಅಂದ್ರೆ ಮಾತ್ರ ನಮ್ಗೆ ಜಗತ್ತು ಉಳಿಲಿಕ್ಕೆ ಸಾಧ್ಯ, ಅನ್ನದಾತನ ಉಳಿಲಿಕ್ಕೆ ಸಾಧ್ಯ. ಕೆಲವೊಂದಿಷ್ಟು ಕಂಪನಿಗಳು ತಮ್ಮ ಲಾಭಾಂಶಕ್ಕಾಗಿ ರೈತರನ್ನ ಬಲಿಪಶು ಮಾಡಕತ್ತಾರ. ಒಂದು ಪ್ಯಾಕೆಟ್ ಒಬ್ಬ ಹಾಕ್ಯಾನಂದ್ರೆ 2 ಬ್ಯಾಗನ್ನು ಮತ್ತೊಬ್ಬ ಹಾಕ್ತಾನ. ಹಿಂಗಾಗಿ ಭೂಮಿಯನ್ನು ಹದಗೆಡಿಸಿ ಬಂಜರು ಭೂಮಿಯನ್ನು ಮಾಡಕತ್ತೇವು. ಅದಕ್ಕಾಗಿ ನಾ ಇವತ್ತಿನ ದಿವಸ ಎಲ್ಲ ಅನ್ನದಾತರಲ್ಲಿ ಅವರ ಪಾದಕ್ಕೆ ಪ್ರಣಾಮಗಳು ಸಲ್ಲಿಸಿ ಏನ್ ಬೇಡ್ಕೋತೀನಪ್ಪ ಅಂದ್ರೆ, ದಯಮಾಡಿ ಎಲ್ಲರೂ ಸಾವಯವ ಕೃಷಿ ಕಡೆಗೆ ಬರ್ರಿ. ನಮ್ಮ ಹಿರಿಯರು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬೆಳೆ ಬೆಳೀತಾ ಇದ್ರು, ಸಮೃದ್ಧವಾಗಿ ಬೆಳೀತಿದ್ದು, ಎಲ್ಲರೂ ಆರೋಗ್ಯವಾಗಿದ್ದು. ಇವತ್ತಿನ ದಿವಸ ಒಂದು ಉದಾಹರಣೆ ಹೇಳಬೇಕಪ್ಪ ಅಂದ್ರೆ, ನಮ್ಮ ಫ್ರೆಂಡ್ಸ್ ಲೆವೆಲ್ದಾಗ ಕ್ಯಾನ್ಸರ್ ಆಯ್ತು, ಹಾರ್ಟ್ ಆಯ್ತು ಅನ್ನುವಂತ ಮಾತು ಬರ್ತೀವಿ. ಅವ್ರು ಯಾವುದೇ ದುಶ್ಚಟಗಳನ್ನು ಮಾಡ್ತಾ ಇರಲಿಲ್ಲ. ಅವ್ರಿಗೆ ಹೆಂಗ್ ಕ್ಯಾನ್ಸರ್ ಆಯ್ತು ಅಂದ್ರೆ, ನಾವು ಉಣ್ತಕ್ಕಂತ ಆಹಾರದಲ್ಲಿ ವಿಷ ಐತಿ. ಭೂಮಿಗೆ ವಿಷ ಹಾಕಿದೇವ ಅಂದ್ರೆ ನಾವು ವಿಷನ ಉಣ್ತೇವೆ. ಅದಕ್ಕಾಗಿ ವಿಷ ಇಲ್ಲದೆ ವಿಷಮುಕ್ತ ಭೂಮಿಯನ್ನು ಮಾಡಿದೇವೆ ಅಂದ್ರೆ ವಿಷಮುಕ್ತ ಆಹಾರವನ್ನು ಸ್ವೀಕಾರ ಮಾಡಿ ನಾವೆಲ್ಲ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದೊಂದು ನಾನು ಮನವಿಯನ್ನು ಮಾಡ್ತೀನಿ ಎಲ್ಲ ರೈತರಲ್ಲಿ. ಸರ್, ಸಾವಯವ ಕೃಷಿ ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ತಾವು ಉತ್ಸಾಹದಿಂದನೇ ಶುರು ಮಾಡಿದ್ರಿ, ವಿಷಮುಕ್ತ ಆಹಾರ ತಯಾರು ಮಾಡಬೇಕು ಅಂತೇಳಿ. ಆದ್ರೆ ಮೊದಲಿನ ದಿನಗಳು ಅಷ್ಟು ಸರಿ ಇರಲಿಲ್ಲ. ತಾವು ಹೇಳದಂಗ ಬಹಳಷ್ಟು ಕಷ್ಟಗಳಾದವು, ನಿರಾಶೆ ಒಡಮೂಡಿತು. ಆನಂತರ ಕಳೆದ ಒಂದ್ 8-9 ವರ್ಷಗಳಿಂದ ಬಹಳ ಒಳ್ಳೆ ರೀತಿಯಿಂದ ನಡೆದ ಅನ್ನುವಂತಹ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಈಗ ನಿಮ್ಮ ಮಣ್ಣಿನ ಆರೋಗ್ಯ ಯಾವ ರೀತಿ ಅದ, ಬೆಳೆ ಆರೋಗ್ಯ ಯಾವ ರೀತಿ ಅದ, ಮತ್ತ ಅದಕ್ಕೆ ಬರುವಂತಹ ಒಂದು ಬೆಲೆ ಏನ್, ಕಬ್ಬು ತಾವು ಬೆಳೀತಾ ಇದ್ರಿ, ಈ ಕಬ್ಬಿನ ಬೆಲೆ ಯಾವ ರೀತಿ ತಮಗೆ ಸಿಗ್ತಾ ಇದೆ, ನಮ್ಮ ರೈತರಿಗೆ ಯಾವ ರೀತಿ ಈ ಒಂದು ತಮ್ಮ ಬೆಳೆ ಮಾದರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ. ಅಂದ್ರೆ ನಮ್ಮ ಮೊದಲು ಬೆಳೆ ಮಾಡಿದಾಗ ಕಷ್ಟ ನಷ್ಟಗಳು ಬಂದು ಅದನ್ನ ಎದುರಿಸಿದೆವು. ಎದುರಿಸಿ ಅದರಲ್ಲಿ ನಾನು ಸೋತು ಗೆದ್ದೆ. ಗೆದ್ದು ಇವತ್ತ ಸುಮಾರು 22 ಜಿಲ್ಲೆಗಳಲ್ಲಿ ನಾನು ರಾಜ್ಯ ಮಟ್ಟದ ಸಾವಯವ ಕೃಷಿ ಸಂವಾದ, ನಮ್ದೊಂದು ಕೃಷಿಕ ಸಮಾಜ ನವದೆಹಲಿ ರೈತ ಸಂಘ ರಾಷ್ಟ್ರೀಯ ಸಂಘಟನೆ ಇದೆ. ಅವರು ನಮ್ಮ ರಾಜ್ಯದಲ್ಲಿ 22 ಜಿಲ್ಲೆಗಳಲ್ಲಿ ನನ್ನನ್ನು ಕರೆಸಿ 30 ಉಪನ್ಯಾಸಗಳನ್ನು ನೀಡಿದ್ದೀನಿ. ಅಲ್ಲಿ ಹೋದಾಗ ಸಾವಿರಾರು ಯುವಕರು ನಮ್ಮ ಒಂದು ಕಥೆಯನ್ನು ಕೇಳಿ ಅವರು ಸಹಿತ ನಿಮ್ಮ ಮಾದರಿ ರೈತರು ನಮ್ಮ ಫಾರ್ಮ್ಗಳಿಗೆ ಬರ್ರಿ, ಬಂದು ನಮ್ಮ ಮಾರ್ಗದರ್ಶನ ನೀಡ್ರಿ, ಮತ್ತೆ ಆಗ ದೂರವಾಣಿ ಕರೆಯನ್ನು ಮಾಡ್ತಿರ್ತಾರ, ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಈಗ ಉಳಿದೆಲ್ಲರೂ ನಮ್ಮ ಮಗ್ಗಲ ತೋಟದವರು ಸಹಿತ ರಾಸಾಯನಿಕ ಕೃಷಿ ಮಾಡ್ತಾರ, ನಾನು ಸಾವಯವ ಕೃಷಿ ಮಾಡ್ತೀನಿ. ಅವರಿಗೆ ನಮಗೆ ಬೆಳೆಯನ್ನು ಹೋಲಿಸಿದಾಗ ಪ್ರಥಮದಲ್ಲಿ ಕಬ್ಬು ಕಟಾವಾದಾಗ ಬೆಳೆಯುವ ಸ್ವಲ್ಪ ಕುಂಠಿತ ಅನಿಸ್ತದೆ. ಅವರು ಸರ್ಕಾರ ಗೊಬ್ಬರ ಹಾಕಿದಾಗ ಸಮೃದ್ಧವಾಗಿ ಬಂದಿರ್ತದೆ. ಒಂದ್ 2-3 ತಿಂಗಳಲ್ಲಿ ಅದು ರಾಸಾಯನಿಕ ಗೊಬ್ಬರದ ಒಂದು ಶಕ್ತಿ ಕಡಿಮೆ ಆದಾಗ ಮತ್ತೆ ಬೆಳೆ ಕೆಳಗುಂತದೆ. ಆನಂತರ ನನ್ನ ಬೆಳೆ ಏನು ಭೂಮಿಯಲ್ಲಿರ್ತಕ್ಕಂತ ಸಾವಯವ ಉತ್ಪನ್ನಗಳ ಅಣುಜೀವಿಗಳನ್ನ ತೆಗೆದುಕೊಂಡು ಬೆಳೆಯಕತ್ತಪ್ಪ ಅಂದ್ರೆ ಆ ಮಗ್ಗಲ್ ತೋಟದವರಿಗೆ ಮತ್ತು ನಮ್ಮ ತೋಟದವರಿಗೆ ಬೆಳೆನ ಡಿಫ್ರೆನ್ಸ್ ಆಗ್ಬಿಡ್ತದೆ. ಅವಾಗ ಏನಂತಾರೆ, ಇವ್ರು ಏನ್ ಹಾಕಿ ಬೆಳೀತಾರ, ಏನು ಗೊಬ್ಬರನ ಹಾಕಂಗಿಲ್ಲ, ಹೆಂಗ್ ಬೆಳಿತೈತಿ ಅನ್ನೋದನ್ನ ಆಶ್ಚರ್ಯವಾಗಿ ನೋಡ್ತಾರ. ಇತ್ತಿತ್ತಲಾಗಿ ಮೊದಲು ನನ್ನನ್ನ ಎಲ್ಲರೂ ಅಸಹ್ಯವಾಗಿ ನೋಡ್ತಿದ್ರು, ಏನ್ ಮಾಡ್ತಾರ ಇವರು, ಆಕಳ ಸಗಣಿ ತರ್ತಾರ, ಗೋಮೂತ್ರ ತರ್ತಾರ, ಹೊಲಸ ಇದ್ರೊಳಗೆ ಏರ್ತಾರ ಅನ್ನುವಂತ ಒಂದು ಅಸಹ್ಯ ಭಾವನೆಯಿಂದ ನೋಡ್ತಿದ್ರು. ಇತ್ತಿತ್ತಲಾಗಿ ನನ್ನ ಬೆಳೆಯನ್ನು ನೋಡಿ ಹಾಗೂ ನನ್ನ ಕಟ್ಟಕಡೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಯನ್ನು ನೀಡಿದಾಗ ಇವತ್ತು ನನ್ನನ್ನು ವಿಶೇಷವಾಗಿ ನೋಡಕತ್ತಾರ, ಹಾಗೂ ಅವರು ಸಹಿತ ನನ್ನಿಂದ ಮಾರ್ಗದರ್ಶನ ಪಡೆಯಕತ್ತಾರ. ಸುಮಾರು 10-15 ನನ್ನ ಗೆಳೆಯರು ಸಹಿತ ಸಾವಯವ ಕೃಷಿ ಕಡೆ ಒಲವು ತೋರಿಸಿ ಅವರು ಮಾರ್ಗದರ್ಶನ ತಗೊಂಡು ಮಾಡಕತ್ತಾರ. ಇತ್ತಿತ್ತಲಾಗಿ ಈಗ ಸದ್ದ ಅಷ್ಟೂ ನಾವು ಸಾವಯವ ಕೃಷಿ ಒಳಪಡಿಸೇವು. ಸುಮಾರು 1-4 ಎಕರೆ ಜಮೀನು ನಮ್ದು ಐತಿಪ್ಪ ಅಂದ್ರೆ ಅಷ್ಟು 4 ಎಕರೆನೂ ಒಮ್ಮೆ ಸಾವಯವ ಕೃಷಿ ಒಳಪಡಿಸಿದೇವು ಅಂದ್ರೆ ಯಶಸ್ವಿ ಆಗಾಕ ಸ್ವಲ್ಪ ಕಷ್ಟ ಅನಿಸ್ತೈತಿ. ಅದಕ್ಕಾಗಿ ಹಂತ ಹಂತವಾಗಿ ಮೊದಲು 2 ಎಕರೆ ಮಾಡಿ ಆನಂತರ ಮತ್ತೆ 2 ಎಕರೆ ಅದಕ್ಕೆ ಸಂಪೂರ್ಣ ಸಾವಯವ ಒಳಪಟ್ಟಾಗ ಮುಂದೆ ಮಾಡಬೇಕು ಅಂತ ಹೇಳಿ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೇನೆ. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲು ಇರುವಂತಹ ರೈತರು ಇಂತಹ ಒಂದು ಪದ್ಧತಿಯನ್ನು ನೋಡಿ ಅವರು ಕೂಡ ಸಾಕಷ್ಟು ಪ್ರಮಾಣದೊಳಗೆ ಅಳವಡಿಸಿಕೊಳ್ತಾ ಇದ್ದಾರೆ ಅಂತೇಳಿ. ಹೌದು ಸರ್, ಇತ್ತಿತ್ತಲಾಗಿ ಏನೈತೆ, ಈಗ 2 ವರ್ಷದಿಂದ ನಮ್ಮ ಬೆಳೆಯನ್ನು ನೋಡಿ ನಮ್ಮ ತೋಟಗಳಿಗೆ ಬಂದಂತಹ ಶಿಕ್ಷಕರು ಸಹಿತ ಅವರು ಕೃಷಿ ಕಡೆ ಒಲವು ತೋರಿ ಸುಮಾರು ಜನ ದ್ರಾಕ್ಷಿಗೂ ಸಾವಯವ ಕೃಷಿಯನ್ನ ಅಳವಡಿಸ್ತಾರ, ನೀವೇನ್ ಮಾಡಿದ್ರೆ ನಮ್ಮ ಮಾರ್ಗದರ್ಶನ ನೀಡ್ರಿ ಅಂತ ಹೇಳ್ತಾರ. ನಮ್ಮ ಗೆಳೆಯರು ಸುಮಾರು 15-20 ಜನ ನಮ್ಮೂರೊಳಗೆ, ಆನಂತರ ಬೇರೆಯವರೊಳಗೂ ಹಂಗೆ ನಾವು ಸತತವಾಗಿ ದೂರವಾಣಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರ್ತೇವೆ. ಮತ್ತ ರಜಾ ದಿನಗಳಲ್ಲಿ ಒಬ್ಬರು ಫಾರ್ಮಿಗೆ ವಿಸಿಟ್ ಹೋಗ್ತೀನಿ ನಾನು ಸ್ವಂತ ಖರ್ಚಿಂದ, ನೀಲ್ರಿ ನೀವು ಬಸ್ಯಾರ ತಗೋರಿ, ಕಾರ್ ಬಾಡಿಗೆ ತಗೋರಿ ಬರ್ರಿ ಅಂತೇಳಿ ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗಳಿಗೆ ಕೊಡ್ತಾರ. ಆದ್ರೆ ಅವರಿಂದ ನಾನು ಏನು ಸಂಭಾವನೆ ತಗೋದು, ನನ್ನ ಸ್ವಂತ ಖರ್ಚಿನಲ್ಲಿ ಅವ್ರಿಗೆ ಹೋಗಿ ಮಾರ್ಗದರ್ಶನ ನೀಡ್ತೀನಿ. ನನಗೆ ಇದಕ್ಕೂ ಶಿಕ್ಷಕ ವೃತ್ತಿಗಿಂತ ಕೃಷಿಕ ವೃತ್ತಿಯಲ್ಲಿ ಮಾರ್ಗದರ್ಶನ ಇದು ಖುಷಿ ಕೊಡ್ತತಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಬರ್ತಾ ಇದ್ದೆ ಸರ್. ಈಗ ನಿಮ್ಮ ಕಬ್ಬಿನ ಇಳುವರಿ ಎಷ್ಟು ತಗೊಳ್ತಾ ಇದ್ದೀರಿ, ಮತ್ತ ಅದರ ಬೆಲೆ ಏನ್ ಬರ್ತಾ ಇದೆ? ಸಾವಯವ ಕಬ್ಬು ಅಂತಂದ್ರ ಏನು ಫ್ಯಾಕ್ಟರಿ ಅವರು ಅದಕ್ಕೇನು ಬೇರೆ ರೇಟ್ ಕೊಡ್ತಾ ಇದ್ದಾರೋ ಹೆಂಗ, ಇದ್ರ ಬಗ್ಗೆ ಏನಾದ್ರೂ ವಿಚಾರ? ಇಲ್ಲ ಸರ್, ಅದು ನಾವು ಸಾವಯವ ಕೃಷಿ ಮಾಡೋರಿಗೆ ಅದೇ ಮಾರ್ಕೆಟ್ ನಲ್ಲೇ ನಾವು ಇವತ್ತಿನ ದಿವಸ ಫೇಲ್ ಆಗತ್ತೆ ಸರ್. ಮಾರ್ಕೆಟ್ ಇಲ್ಲ ಸಾವಯವ ಕೃಷಿಗೆ. ಎಲ್ಲೇ ಒಬ್ರು ಬೆಳೀತಾರ, ಸಂಪೂರ್ಣ ಎಲ್ಲರೂ ಒಂದು ಗ್ರಾಮದಲ್ಲಿ ಸಾವಯವ ಕೃಷಿ ಗ್ರಾಮ ಆದ್ರೆ ಅಲ್ಲೇ ಒಂದು ಮಾರ್ಕೆಟ್ ಅನ್ನು ಮಾಡಿ ಒಂದು ಬೆಲ್ಲದ ಫ್ಯಾಕ್ಟರಿ ತಯಾರು ಮಾಡಿ ಇಲ್ಲ ಬೇರೆ ಜ್ಯೂಸ್ ಮಾಡಿ ಮಾಡಬಹುದು. ಆದ್ರೆ ಒಂದು ಊರೊಳಗೆ ಒಬ್ರು ಇಬ್ರು ಮಾಡಿದ್ರೆ ಮಾರ್ಕೆಟ್ ಸಿಗಲ್ಲ ಸರ್. ಹಂಗಾಗಿ ರಾಸಾಯನಿಕ ಕೃಷಿ ಮಾಡಿದಾಗ ಯಾವ ರೇಟ್ ಕೊಡ್ತಾರೋ ಅದೇ ರೇಟಿನಲ್ಲಿ ನಾನು ಫ್ಯಾಕ್ಟರಿ ಕಳಿಸ್ತಾ ಇದ್ದೀನಿ. 3,000 ಕೆಲವೊಂದು ಕಬ್ಬಿನ ಫ್ಯಾಕ್ಟರಿ ಸಾವಯವ ಬೆಲ್ಲವನ್ನು ಮಾಡೋರು 5,000 ರೂಪಾಯಿಗೆ ಒಂದು ಟನ್ ಅನ್ನು ತಗೋತಾರ. ಆದ್ರೆ ನಮಗೆ ಮಾರ್ಕೆಟ್ ಇಲ್ಲ, ಅದಕ್ಕಾಗಿ ನಾರ್ಮಲ್ ಸಕ್ಕರೆ ಫ್ಯಾಕ್ಟರಿಗೆ ನಾವು ಕೊಡ್ತಾ ಇದ್ದೇವೆ ಸರ್. ಆಗ್ತಾ ಇಲ್ಲ ಮಾರ್ಕೆಟ್. ಅದು ಸಾವಯವ ಕೃಷಿ ಕಬ್ಬಿಗೆ 10 ಎಕರೆ ಕಬ್ಬಿದೆ ಸರ್. ಆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದು ಇಳುವರಿ ಎಷ್ಟು ಬರ್ತದೆ? ಇಳುವರಿ ಮೊದಲ ಕಡಿಮೆ ಸರ್. ಫಸ್ಟ್ನೇ ವರ್ಷ ಮಾಡಿದಾಗ ನನಗೆ 25-30 ಟನ್ ಆಯ್ತು 1 ಎಕರೆಕ. 2ನೇ ವರ್ಷ 35-40 ಟನ್ ಆಯ್ತು. 3ನೇ ವರ್ಷದಾಗ 50 ಟನ್ ಆಯ್ತು. 4ನೇ ವರ್ಷಕ್ಕೆ ಏನೈತಿ, 50-55, 60-65, 50-60. ಈಗ ನಾರ್ಮಲ್ ರೇಂಜ್ ನಾಗ ಯಾವ ರೀತಿ ಬೆಳೀತಾರ ಅವ್ರಿಗಿಂತ 4-5 ಟನ್ ವರ್ಷ ವರ್ಷ ಇದು ಹೆಚ್ಚಾಗ್ತಾ ಇದೆ. ಇದು ಸಾವಯವ ಕೃಷಿ 3 ವರ್ಷನೂ ಹೆಚ್ಚಾಗುತ್ತೆ ಸರ್. ಅಂದ್ರೆ ಒಂದು ಲೆಕ್ಕದ ಪ್ರಕಾರ ನಾವೇನ್ ನಿರೀಕ್ಷೆ ಮಾಡಿದ್ವಿ, ಸಾವಯವ ಕೃಷಿಯಿಂದ ಮೊದಲಿಗೆ ಕಡಿಮೆ ಆಗ್ತದೆ, ಆಮೇಲೆ ಬರ್ತಾ ಬರ್ತಾ ಏನು ಸುಸ್ಥಿರತೆಯನ್ನು ಸಾಧಿಸ್ತೀರಿ, ಮತ್ತೆ ಇಳುವರಿ ಹೆಚ್ಚಾಗ್ತದೆ ಹೊರತಾಗಿ ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು. ಈಗೇನು ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ವಾತಾವರಣದೊಳಗೆ ಸಾಕಷ್ಟು ಏರುಪೇರುಗಳಾಗ್ತಿರ್ತಾವೆ, ಅದರ ಪರಿಣಾಮ ನಿಮ್ಮ ಬೆಳೆ ಮೇಲೆ ಏನಾದರೂ ಆಗ್ತದನ ಹೆಂಗ? ಮತ್ತ ರೋಗ ಕೀಟಗಳು ಏನು ನಾವು ಅಂತೀವಿ, ಅದರ ಪರಿಣಾಮ ಯಾವ ರೀತಿಯಾದ ಅಂತೀರಿ ನಿಮ್ಮ ಬೆಳೆ ಮೇಲೆ? ಸರ್, ಸಾವಯವ ಕೃಷಿ ಮಾಡುವಂತ ನನ್ನ ಒಂದು ಸ್ವಂತ ಅನುಭವದ ಪ್ರಕಾರ, ಸಾವಯವ ಕೃಷಿಗೆ ರೋಗ ರುಜಿನಗಳು, ಹವಾಮಾನ ವೈಪರೀತ್ಯ 75% ಏನು ಪ್ರಭಾವ ಬೀರಲ್ಲ ಸರ್. ರಾಸಾಯನಿಕ ಕೃಷಿಯಲ್ಲಿ 90% ಹವಾಮಾನ ವೈಪರೀತ್ಯ, ಕ್ರಿಮಿಕೀಟಗಳು, ರೋಗ ರುಜಿನಗಳು ಜಾಸ್ತಿ ಬರ್ತಾವೆ ಸರ್. ಯಾಕಂದ್ರೆ ಒಬ್ಬ ಸದೃಢವಾದ ಮನುಷ್ಯನಿಗೆ ರೋಗ ರುಜಿನಗಳು ಬರೋದು ಹೆಂಗ್ ಕಡಿಮೆ, ಹಂಗೆ ಸದೃಢವಾದಂತಹ ಭೂಮಿಯಾಗಿ ತಯಾರಾಗ್ಬಿಟ್ಟ ಸರ್. ಹವಾಮಾನ ವೈಪರೀತ್ಯ ಆದ್ರೂ ತಡ್ಕೋತೈತಿ, ರೋಗ ರುಜಿನಗಳು ಆದ್ರೂ ತಡ್ಕೋತಾವ. ಉದಾಹರಣೆ, ನಮ್ಮ ಭೂಮಿನ ಸುಮಾರು ಒಂದೂವರೆ ತಿಂಗಳಿಂದ ಸಂಪೂರ್ಣ ನೀರಲ್ಲಿ ನಿಂತೈತಿ ಕಬ್ಬು. ಈ ಮತ್ತೊಬ್ರು ನೀರಲ್ಲಿ ನಿಂತಿದ್ದು ಅದು ತೂಕವನ್ನು ಕಳೀತು. ನಮ್ಮ ಭೂಮಿಯಲ್ಲಿ ಇದ್ದಂತ ಕಬ್ಬು ತೂಕವನ್ನು ಕಳ್ಕೊಳ್ಳಲ್ಲ ಸರ್. ಮತ್ತ ಇವು ಗಣ್ಯ ಹುಳ ಅಂತ ಹೇಳತ್ತ ಸರ್, ಅದು ರಾಸಾಯನಿಕ ಕೃಷಿ ಮಾಡೋರು ಹೇಳ್ತದ ಸರ್. ಆದ್ರೆ ನಾವು ಸಾವಯವ ಕೃಷಿ ಮಾಡೋ ಧ್ವನಿ ಹುಳನ್ನು ಹತ್ತೋದಿಲ್ಲ, ಯಾವುದೇ ರೋಗ ರುಜಿನಗಳು ಬರೋದಿಲ್ಲ, ಏನೂ ಬರುದು ಸರ್. ತಡ್ಕೊಳ್ಳುವಂತ ಶಕ್ತಿ ಆ ಬೆಳೆಗೆ, ಆ ಸಾಮರ್ಥ್ಯ ಭೂಮಿ ತಾಯಿ ಕೊಟ್ಟಿರ್ತಾರೆ ಸರ್. ನಮಗೌಡ್ರೆ, ತಾವು ಎರಡು ವೃತ್ತಿ ಮಾಡ್ತಾ ಇದ್ದೀರಿ, ಒಂದು ಶಿಕ್ಷಕ ವೃತ್ತಿ, ಇನ್ನೊಂದು ಕೃಷಿಕನ ವೃತ್ತಿ ಮಾಡ್ತಾ ಇದ್ದೀರಿ. ಎರಡು ವೃತ್ತಿ ಒಳಗೆ ಏನದ ಅಂತಂದ್ರೆ, ತಾವು ಕಲಿಸ್ತಾ ಇದ್ದೀರಿ, ಒಂದು ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ, ಒಂದು ರೈತರಿಗೆ ಕಲಿಸ್ತಾ ಇದ್ದೀರಿ. ಮಕ್ಕಳಿಗೆ ಸಾವಯವ ಕೃಷಿ ಬಗ್ಗೆ ಏನಾದರೂ ಮಾಹಿತಿ ನೀಡಿ, ಅವರಿಗೆ ಈ ನಿಟ್ಟಿನೊಳಗೆ ಮುಂದಿನ ದಿನಗಳಲ್ಲಿ ನೀವು ತಯಾರಾಗಬೇಕು ಅನ್ನುವಂತ ವಿಚಾರ ಹೇಳ್ತಾ ಇದ್ರಿ. ಹಾ ಸರ್, ಹೇಳ್ತೀವಿ ಸರ್. ಸಮಯ ಸಂದರ್ಭ ಬಂದಾಗ ಶಾಲೆಯಲ್ಲಿ ಸಣ್ಣ ಕೈ ತೋಟ ಮಾಡಿ ಅದರಲ್ಲಿ ವಿಷಮುಕ್ತವಾಗಿರ್ತಕ್ಕಂಥ ಯಾವುದೇ ಗೊಬ್ಬರವನ್ನು ಹಾಕದೆ ತಿಪ್ಪೆ ಗೊಬ್ಬರವನ್ನು ಹಾಕಿ ನಮಗೆ ಬಿಸಿಊಟಕ್ಕೆ ಬೇಕಾದಂತ ತರಕಾರಿಗಳನ್ನು ಬೆಳೆಯಲಿಕ್ಕೆ ಮಕ್ಕಳಲ್ಲಿ ಪ್ರೇರೇಪಿಸ್ತೀನಿ. ಅದನ್ನು ಬೆಳೆದು ಅದು ಸಮೃದ್ಧವಾಗಿ ಬರೋಣ. ಸುಮಾರು 8-10 ಇಟ್ಟರು ಅದು ಸಾವಯವದಲ್ಲಿ ಬೆಳೆದಂತ ತರಕಾರಿ ಹಾಳಾಗೋದಿಲ್ಲ ಸರ್. ರಾಸಾಯನಿಕದಲ್ಲಿ ಬೆಳೆದಿದ್ದು ಇವತ್ ತಂದದ ತರಕಾರಿ ನಾಳೆಗೆ ಹಾಳಾಗಿ ಹೋಗ್ಬಿಡುತ್ತೆ ಸರ್. ಅದಕ್ಕಾಗಿ ಮಕ್ಕಳಲ್ಲಿಯೂ ಸಹಿತ ಅದನ್ನ ನೋಡಿ ಅಗಾಧ ಆಶ್ಚರ್ಯವನ್ನು ಪಡಿಸಿ ಅವರು ಸಹಿತ ತಮ್ಮ ತಂದೆ ತಾಯಿಯರಿಗೆ ನಾವು ಸಾವಯವದಲ್ಲಿ ಬೆಳೆಯೋಣ, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಬೇಡ, ಕ್ರಿಮಿನಾಶಕಗಳನ್ನು ಬಳಸೋದು ಬೇಡ ಅನ್ನುವಂತ ಮಾತನ್ನ ಅವರು ತಂದೆ ತಾಯಿಯರು ಹೇಳ್ತಾರೆ. ತಂದೆ ತಾಯಿಯರು ಸ್ಕೂಲಿಗೆ ಬಂದು ವಿಚಾರ ಮಾಡ್ತಾರೆ, ನೀವು ಇನ್ನು ಹಿಂಗ್ ಬೆಳೀತಿರತ್ತ ಯಾವ ರೀತಿ ಅಂತೇಳಿ ಮಕ್ಕಳು ಸಹಿತ ಉತ್ಸುಕತೆಯಿಂದ ಕೇಳ್ತಾರೆ ಸರ್. ಯಾಕಂತಂದ್ರೆ ಮಕ್ಕಳಿಗೆ ನಿಮ್ಮ ಪಾಠಗಳನ್ನು ಹೇಳಿದ್ರಿ ಅಂತಂದ್ರೆ ಅವರಿಗೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಈಗ ವಯಸ್ಸಾದವರಿಗೆ ಬದಲಾವಣೆ ಆಗೋದು ಬಹಳ ಕಷ್ಟ, ಮಕ್ಕಳನ್ನ ನಾವು ತಯಾರು ಮಾಡಿದ್ರೆ ಮುಂದೆ ಅವರೇ ಸಂಪೂರ್ಣವಾಗಿ ಸಾವಯವ ಕೃಷಿ ಆಗುವಂತಹ ಒಂದು ಸಂದರ್ಭ ನಿರ್ಮಾಣ ಆಗುವುದು ನಮ್ಮಲ್ಲಿ. ಆ ವಿಚಾರ ಇಟ್ಟುಕೊಂಡು ತಮ್ಮ ಮಕ್ಕಳು ಈ ಏನು ಸಾವಯವ ಕಬ್ಬಿನ ತೋಟದ ತಮ್ಮದು ತೋಟಕ್ಕೆ ಕರ್ಕೊಂಡು ಬಂದು ಅವರಿಗೆ ತೋಟವನ್ನು ತೋರಿಸೋದಾಗ್ಲಿ ಅಥವಾ ಬೇರೆ ಕಡೆ ಎಲ್ಲಿ ಸಾವಯವ ಕೃಷಿ ನಡೆದ ಅಲ್ಲಿ ಹೋಗಿ ತೋರಿಸೋದಾಗ್ಲಿ, ಇವು ಎಲ್ಲ ಸಣ್ಣ ಸಣ್ಣ ಪ್ರವಾಸಗಳನ್ನು ತಾವೇನಾದ್ರೂ ಇಟ್ಕೊಂಡಿರ್ತೀರಿ? ಒಂದು ವರ್ಷಕ್ಕೊಂದ್ಸಲ ಇಟ್ಕೊಂಡಿರಿ, ಕ್ಷೇತ್ರ ದರ್ಶನ ಅಂತೇಳಿ. ನಮ್ಗೆ ಬಿಜಾಪುರ ಹಿಟ್ನಾಳಿ ಫಾರ್ಮ್ ಸಮೀಪ ಸರ್, ಕೃಷಿ ಮೇಳ ಇದ್ದಾಗ ಅಲ್ಲಿ ಕರ್ಕೊಂಡು ಹೋಗಿ ಮಕ್ಕಳಿಗೆ ಕ್ಷೇತ್ರ ದರ್ಶನ ಮತ್ತು ಅಲ್ಲಿ ಕೆಲವೊಂದಿಷ್ಟು ಬೆಳೆಗಳನ್ನು ಬೆಳೆದಿರ್ತಾರೆ, ಸಾವಯವದಲ್ಲಿ ಬೆಳೆದಿರ್ತಾರೆ, ರಾಸಾಯನಿಕದಲ್ಲಿ ಬೆಳೆದಿರ್ತಾರೆ, ಅದನ್ನು ಸ್ವಲ್ಪ ವಿವರಣೆ ನೀಡ್ತಾರೆ ಸರ್ ಅವ್ರಿಗೆ ಕರ್ಕೊಂಡು ಹೋಗಿ. ಇನ್ನು ಮುಂದಿನ ದಿನಮಾನದಲ್ಲಿ ಕೆಲವೊಂದಿಷ್ಟು ರೈತರ ಹೊಲಗಳಿಗೆ ಒನ್ ಡೇ ಪಿಕ್ನಿಕ್ ಅಂತೇಳಿ ಹೋಗುವಂತ ಒಂದು ವಿಚಾರ ಮಾಡಿದೆವು ಸರ್. ನಮ್ಮ ಎಸ್ಡಿಎಂಸಿ ಅಧ್ಯಕ್ಷ ಜೊತೆ ಮಾತಾಡಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರ ಐತೆ ಸರ್. ಈಗ ನೋಡ್ರಿ, ನಾವು ಒಂದು ಸಾಮಾಜಿಕ ಬೆಳವಣಿಗೆಯನ್ನ ನೋಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆಗಳು, ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಅವರ ಒಂದು ಏನು ಬೆಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಇವು ಸಾಕಷ್ಟು ಸಮಸ್ಯೆಗಳಲ್ಲಿ ರೈತರು ತೊಳಲಾಡ್ತಾ ಇದ್ದಾರೆ. ಇಂಥದ್ದೇ ಒಂದು ಸಂದರ್ಭದೊಳಗೆ ಸಾಮಾಜಿಕ ಸಮಸ್ಯೆ ಕೂಡ ಅವರು ಎದುರಿಸಬೇಕಾಗಿದೆ. ಏನು ಅಂತಂದ್ರೆ, ನಮ್ಮ ರೈತರಿಗೆ, ರೈತರ ಮಕ್ಕಳಿಗೆ ಅಂದ್ರೆ ಹುಡುಗರಿರ್ತಾರಲ್ಲ, ಅವರಿಗೆ ಕನ್ನೇರು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕೊರಗು ಅದ. ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಇದೇ ಒಂದು ನಿಟ್ಟಿನೊಳಗೆ ಇಡೀ ರೈತ ಸಮುದಾಯಕ್ಕೆ ಇಂಥ ಒಂದು ಪೀಡೆ ಆಗ್ತಾ ಇದೆ. ಈ ನಿಟ್ಟಿನೊಳಗೆ ತಾವು ಸಾಕಷ್ಟು ಕಾಳಜಿ ವಹಿಸಿ ಇದು ಹಿಂಗ ಆಗಬಾರದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು, ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಯಾಕೆ ಕೊಡಂಗಿಲ್ಲ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ತಾವು ಈ ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಏನು ಅನುಭವ ತಮ್ದು? ಸರ್, ಅಣ್ಣ ಬೇಕು ಎಲ್ಲರಿಗೂ ಉಣ್ಲಿಕ್ಕೆ, ಆದ್ರೆ ಅನ್ನದಾತನಿಗೆ ಹೆಣ್ಣು ಕೊಡ್ಲಿಕ್ಕೆ ಅಲ್ಲಿ ಅಂತಂದ್ರೆ, ನೀರು ಬೇಕು, ನೀರನ್ನು ಉಳಿಸಲಿಕ್ಕೆ ಇಲ್ಲ ಜನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಒಂದು ನೋವು ಏನಪ್ಪಾ ಅಂದ್ರೆ, ಜಗದೊಡೆ ಯಾರಪ್ಪ ಅಂದ್ರೆ ಇವತ್ತಿನ ಸರ್ ರೈತ ಅನ್ನದಾತ. ಅನ್ನದಾತನಿಗೆ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಬಹಳ ನೋವಿನ ಸಂಗತಿ ಸರ್. ಅದಕ್ಕಾಗಿ ನಾನು ಸುಮಾರು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಅದನ್ನೇ ಮನವಿ ಮಾಡ್ತಿರ್ತೇನೆ. ಎಲ್ಲವೂ ಸಹಿತ ರೈತರಿಗೆ ನೀವು ತುಚ್ಛವಾಗಿ ಕಾಣ್ತೀರಿ. ಮುಂದೊಂದು ದಿವಸ ರೈತ ಮುನಿಸಿಕೊಂಡ್ರೆ ನಾವು ನೀವು ಯಾರು ಇರಲ್ಲ. ನಾವು ದೊಡ್ಡ ಆಫೀಸರ್ ಇರಬಹುದು, ದುಡ್ಡು ತಿನ್ನಕಾಗಲ್ಲ, ಅನ್ನನೇ ಬೇಕು ಹೊರತಾಗಿ. ಅನ್ನ ಬೆಳೆಯುವಂತ ನೀವು ಮಕ್ಕಳಿಗೆ ನೀವು ಹೆಣ್ಣು ಕೊಡ್ಲಿಕ್ಕೆ ಅಂದ್ರೆ ಮತ್ತೆ ಯಾರಿಗೆ ಕೊಡೋರು ಅನ್ನುವಂತ ಮಾತನ್ನ ಇಟ್ಕೊಂಡು ಸುಮಾರು ನಾ ರೈತರ ಮಕ್ಕಳಿಗೆ ನನ್ನ ಒಂದು 8-10 ಅನುಭವದಲ್ಲಿ ರೈತ ಸಂವಾದ ರೈತ ಕಾರ್ಯಕ್ರಮಕ್ಕೆ ಹೋದಾಗ 50-60 ಜನ ರೈತ ಮಕ್ಕಳಿಗೆ ನಾನು ಹೆಣ್ಣು ಒಂದು ಸಂಬಂಧ ಮಾಡಿಸಿ ಅವ್ರ ಮದುವೆಯನ್ನು ಮಾಡಿಸಿದಂತ ಒಂದು ಸಂತೃಪ್ತಿ ಭಾವ ಐತೆ. ಆದ್ರೆ ನಮ್ಮ ಮಾತು ಕೇಳಿದಾಗ ಅವರು ರೈತರು ನಿಶ್ಚಿತ ಆದಾಯ ಇಲ್ಲ, ಈಗ ಬೆಳೆ ಹಾಕ್ತೇವೆ ಸರ್ ಇಷ್ಟೇ ಆದಾಯ ಬರ್ತದೆ ಅನ್ನೋದಕ್ಕಿಲ್ಲ. ಈಗ ನಾನು ಶಿಕ್ಷಕ ವೃತ್ತಿ ಇದ್ರೆ ಒಂದ್ ತಿಂಗಳಿಗೆ ಒಂದು 60-70 ಸಾವಿರ ಪೇಮೆಂಟ್ ಬರ್ತೈತಿ, ನಮ್ಮ ಮಗಳು ಆರಾಮ ಹೇಳ್ತಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ನೌಕರಿ ಅವರಿಗೆ ಸಣ್ಣ ನೌಕರಿ ಇರಲಿ ನೌಕರಿ ಅವ್ರಿಗೆ ಕೊಡುವಂತ ವಿಚಾರಗಳನ್ನು ಮಾಡ್ತಾರ. ನಾವು ರೈತರು ರೈತರಿಗೆ ಕೊಡ್ಲಿಕ್ಕಾರ ಬ್ಯಾರೇದವ್ರು ಹೆಂಗ್ ಕೊಡ್ತಾರ ಅನ್ನುವಂತ ಮನವೊಲಿಸಿದಾಗ ಅವರು ನೌಕರದಾರಿಕೆತನು ಒಂದು ಆರಾಮ ಜೀವನ ಕಳೀತಾರ ಅನ್ನುವಂತ ಒಂದು ಮನವೊಲಿಸಿದಾಗ ಕೆಲವೊಂದಷ್ಟು ನೌಕರಸ್ಥರ ಮಕ್ಕಳು ಈ ನಮ್ಮ ಮಾತನ್ನು ಕೇಳಿ ರೈತರ ಮಕ್ಕಳಿಗೆ ಕೊಟ್ರ ಅವರು ಈಗ ನೆನೆಸ್ತಾರ, ಇಲ್ಲ ಸರ್ ನೀವು ಹೇಳಿದ್ದು ಸರಿ, ನಾವು ನೌಕರಿದವ್ ಕೊಟ್ಟಿದ್ದೇವೆ ಅಂದ್ರೆ ಅವ್ ಸಾಮಾನ್ಯವಾಗಿ ಇದು ಮಾಡ್ತಿದ್ದ. ಇವತ್ತು ಇನ್ನೂ ಸಹ 40-50 ಲಕ್ಷ ರೂಪಾಯಿ ಸ್ಕಾರ್ಪಿಯೋ ಪಾರ್ಚುನರ್ ಗಾಡಿ ಒಳಗೆ ಅಡ್ಡಾಡುವಂತ ಸೌಭಾಗ್ಯ ನಮ್ಮ ರೈತರ ಮಕ್ಕಳಿಗೆ ಐತಿ, ಒಬ್ಬ ರೈತ ಆ ರೀತಿ ಮನಸ್ಸು ಮಾಡಿ ಸಾಧ್ಯ ಐತಿ ಅಂತೇಳಿ ಈ ಇವತ್ತಿನ ದಿನಮಾನದಲ್ಲಿ ಒಂದು ನೌಕರಿ ಐತಿ ಅಂದ್ರೂ ಸಹಿತ ಜಮೀನು ಎಷ್ಟು ಐತಿ ಅನ್ನುವಂತ ಮಟ್ಟಕ್ಕೆ ಬಂದ. ಅದಕ್ಕೆ ಈ ಮುಂದೊಂದ್ ದಿವಸ ಈಗ ಇನ್ನೂ 10 ವರ್ಷ 15 ವರ್ಷ ಅಲ್ಲಿ ರೈತರ ಮಕ್ಕಳನ್ನ ಹುಡುಕಾಡ್ಕೊಂಡು ಹೆಣ್ ಕೊಡುವಂತ ಪರಿಸ್ಥಿತಿ ಬರ್ತದೆ ಸರ್. ಈ ಸದ್ಯಕ್ಕೆ ಮಾತ್ರ ನೌಕರಿ ಅನ್ನುವಂತ ಒಂದು ಹುಚ್ಚ ಐತಿ, ಮುಂದೊಂದ್ ದಿವಸ ರೈತರ ಈ ದೇಶದ ಬೆನ್ನೆಲುಬು ಅನ್ನುವಂತದ್ದು ಸಾಬೀತು ಮಾಡಿ ತೋರಿಸ್ತಾರೆ, ರೈತರನ್ನ ಹುಡುಕಾಡ್ಕೊಂಡು ಬರ್ತಾರೆ ಸರ್. ಅದೇ ಒಂದು ನೋವು ಸರ್ ನಮ್ದು. ಅಡ್ಡಿಲ್ಲ, ತಾವು ಹೇಳುವಂತದ್ದಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದೀವಿ. ಆದ್ರೆ ಈಗ ಇಂತಹ ಒಂದು ಮನಸ್ಥಿತಿ ಯಾಕೆ ನಿರ್ಮಾಣ ಆಗ್ಯದ ಅನ್ನೋದ್ರ ಬಗ್ಗೆ ಏನಾದ್ರು ತಾವು ವಿಚಾರ ಮಾಡಿದ್ರಿ? ಆರ್ಥಿಕತೆ ಹೌದು, ಒಂದು ಪರ್ಮನೆಂಟ್ ನಮಗೆ ನೌಕರಿ ಇತ್ತು, ಒಂದು ಸೋರ್ಸ್ ಇತ್ತು, ಒಂದು ಮೂಲ ಇತ್ತು, ಆದಾಯ ಇದ್ದು ಅಂತಂದ್ರ ಆಮೇಲೆ ಅದು ಯಾವತ್ತು ಇನ್ಕ್ರಿಮೆಂಟ್ ಅವೆಲ್ಲ ಬರ್ತಾವ, ಸವಲತ್ತುಗಳಿರ್ತಾವ, ಆರಾಮ ಇರ್ತೀವಿ ಅನ್ನುವಂತಹ ಒಂದು ಭಾವದಿಂದ ಈ ಒಂದು ವಿಚಾರ ಸರಿ ಇರಬಹುದು. ಆದ್ರೆ ಮತ್ತೆ ಬೇರೆ ಬೇರೆ ಏನು ಕಾರಣಗಳು ಇರಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವದೊಳಗೆ ಏನಾದ್ರು ಬಂದವ? ಅಂದ್ರ ಈಗ ಹವಾಮಾನ ವೈಪರೀತ್ಯ ಸರ್, ಮತ್ತ ಒಮ್ಮೆ ಸಂದರ್ಭದೊಳಗ ಹೆಂಗಪ್ಪ ಅಂದ್ರ ರಿಟೈರ್ಮೆಂಟ್ ಆದ್ಮ್ಯಾಗ ಒಂದ್ ಫಂಡ್ ಬರ್ತೈತಿ, ಮಕ್ಕಳಿಗೆ ಪೆನ್ಷನ್ ಬರ್ತೈತಿ ಅನ್ನುವಂತ ಉದ್ದೇಶಕ್ಕಾಗಿ ನೌಕರದಾರ ಬಯಸ್ತಾರ. ಸಿಟಿ ಒಳಗಿರುವಂತ ಈಗಿನ ಎಲ್ಲಾ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಸಿಟಿಯಾಗಿರ್ಬೇಕು, ಹಳ್ಳಿ ಒಳಗಿದ್ರ ನಮ್ಗೆ ಯಾರು ಹೆಲೆ ಕೊಡೋಲ್ಲ, ಮತ್ತ ಹಳ್ಳಿ ಒಳಗ ಸಾಮಾನ್ಯವಾಗಿ ಶಿಕ್ಷಣ ಸರಿ ಇರಲ್ಲ, ಆರೋಗ್ಯ ದೃಷ್ಟಿಯಿಂದ ಆಸ್ಪತ್ರೆಗಳು ಇರಲ್ಲ. ಅದಕ್ಕಾಗಿ ರೈತರಪ್ಪ ಅಂದ್ರ ಕಷ್ಟ ಜೀವನ, ಮತ್ತ ರೈತರು ಮನೋರಂಜನೆಗಾಗಿ ಹೆಚ್ಚು ಒತ್ತು ಕೊಡೋದಿಲ್ಲ. ನೌಕರಸ್ ರಜಾ ದಿನದಲ್ಲಿ ಪ್ರವಾಸ ಹೋಗ್ತಾರ ತಮ್ಮೆಲ್ಲಾ ಫ್ಯಾಮಿಲಿಯನ್ನು ಕರ್ಕೊಂಡು, ರೈತರು ಆ ರೀತಿ ಆಗೋದಿಲ್ಲ, ಮಳೆ ಚಳಿ ಅನ್ನೋದಿಲ್ಲ, ಜೀವನವನ್ನು ಲೆಕ್ಕಿಸದೆ ಬೆಳೆಯನ್ನು ರಕ್ಷಣೆ ಮಾಡಕ್ ಹೋಗ್ತಾರೆ ರೈತರು. ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಬಹುದಲ್ಲ ಅನ್ನುವಂತ ಒಂದು ಕಳಕಳಿಯಿಂದ ಪಾಲಕರು ಒಬ್ಬ ನೌಕರಸರು ಕೊಟ್ಟರೆ ಮಗಳು ಆರಾಮ ಇರ್ತಾರ, ಅವ್ರ ಹಳೆಯನು ಆರಾಮ ಇರ್ತಾನ ಅನ್ನುವಂತ ಒಂದು ಪರಿಸ್ಥಿತಿಗೆ ಹೊಂದ್ಕೊಂಡ್ರ ಸರ್. ಅದಕ್ಕೆ ಎಲ್ಲ ತಂದೆ ತಾಯಿಗಳಲ್ಲಿ ಒಂದು ನಾವು ನೆನಪು ಏನ್ ಮಾಡ್ಕೋತೇವಪ್ಪ ಅಂದ್ರೆ ರೈತರು ದೊಡ್ಡವರು, ಮುಂದೊಂದ್ ದಿವಸ ರೈತರ ಉನ್ನತ ಮಟ್ಟಕ್ಕೆ ಏರ್ತಾರ ಅನ್ನುವಂತ ಒಂದು ಆಶೆಯಿಂದ ರೈತರ ಮಕ್ಕಳಿಗೆ ತಾವು ಉದಾರ ಮನಸ್ಸು ಮಾಡಿ ತಮ್ಮ ಮಗಳನ್ನ ಧಾರೆ ಎರೆದು ಕೊಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಏನು ವಿಚಾರ ಏನದ, ಬೇರೆ ಯಾರೋ ಹೊರಗಿನವರು ಮಾಡ್ತಾ ಇಲ್ಲ, ನಮ್ಮ ರೈತರೇ ಮಾಡ್ತಾ ಇದ್ದಾರೆ, ರೈತರೇ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಕನ್ಯಾ ತೋರಿಸುವಾಗ ಏನ್ ಕೇಳ್ತಾರೆ, ನಿಮಗೆ ಜಮೀನ್ ಎಷ್ಟದ ಅನ್ನುವಂತ ಮಾತು ಮೊದಲಿಗೆ ಬರ್ತದೆ. ಜಮೀನ್ ಎಷ್ಟು ಹೆಚ್ಚಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ಗೌರವ ಹೆಚ್ಚಾಗ್ತದೆ ಅನ್ನುವಂಥದ್ದು, ಅವಾಗ ನೀವು ಜಮೀನು ನೋಡ್ತೀರಿ. ಆದ್ರೆ ಜಮೀನ್ ಇದ್ದವರಿಗೆ ನೀವು ಕನ್ಯಾ ಯಾಕೆ ಕೊಡೋದಿಲ್ಲ ಅನ್ನುವಂತ ಒಂದು ವಿಚಾರ ಕೂಡ ಇಲ್ಲಿ ಬರ್ತದೆ. ಪೇರೆಂಟ್ಸದು ಸರಿ, ತಂದೆ ತಾಯಿಗಳದು ವಿಚಾರ ಸರಿ, ತಮ್ಮ ಮಕ್ಕಳು ಆರಾಮ ಇರಬೇಕು ಅನ್ನುವಂಥದ್ದು ಇರ್ತದೆ. ಆದ್ರೆ ಹೆಣ್ಮಕ್ಳು ಮದುವೆ ಆಗುವಂತವ್ರು ಅವರು ಏನ್ ವಿಚಾರ ಮಾಡ್ತಾರೆ, ಅವ್ರ ವಿಚಾರಧಾರೆ ಬದಲಾವಣೆ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಏನಾಗ್ಬಿಟ್ಟ ಸರ್, ತಂದೆ ತಾಯಿ ಮೊದಲ ರೈತರು ಕಷ್ಟಪಟ್ಟಿರ್ತಾರ, ಅವ್ರು ಕಷ್ಟಪಡೋದನ್ನ ಮಕ್ಕಳು ನೋಡಿರ್ತಾರ ಸರ್. ಆತರ ನಾವು ಕಷ್ಟ ಪಡೋದು ಬೇಡ. ಮತ್ತ ಇವತ್ತಿನ ದಿವಸ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣವನ್ನು ಕೊಡಕ್ ಹೋಗ್ತೀವಲ್ರಿ, ಉನ್ನತ ಶಿಕ್ಷಣ ಕೊಡದಿಂದ ನಮ್ಮ ಕೃಷಿ ಕೆಲಸಕ್ಕೆ ಬರಕ್ ಒಲ್ಲೆತ್ತಾರ ಸರ್. ಅದಕ್ಕಾಗಿ ನನ್ನ ಒಂದು ವೈಯಕ್ತಿಕ ವಿಚಾರ, ಸರಿಯೋ ತಪ್ಪೋ ಉತ್ಪ್ರೇಕ್ಷೆ ಅನಿಸಿದ್ರೆ ಅನಿಸಬಹುದು, ಹೆಣ್ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡೋದ್ರಿಂದ ಅವರು ಒಬ್ಬ ನೌಕರಿ ಗಂಡನನ್ನ ಆಯ್ಕೆ ಮಾಡ್ತಾರೇನು ಅನ್ನುವಂತ ಒಂದು ವಿಚಾರದಾರಿ. ಅದಕ್ಕಾಗಿ ಎಲ್ಲರೂ ಈ ಉನ್ನತ ಶಿಕ್ಷಣ ಪಡೆದ್ಮ್ಯಾಗ ಎಲ್ಲ ಅವರು ಫ್ರೆಂಡ್ ಸರ್ಕಲ್ದೊಳಗ ಒಂದು ಕ್ಲಾಸ್ ಒನ್ ಆಫೀಸರು, ಶಿಕ್ಷಕರು, ಉದ್ಯಮದಾರ ಯಾರನ್ನು ಮಾಡ್ಕೊಂಡಿರ್ತಾರ. ನಿಮ್ ಮನೆಯವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಕ್ಕಲ್ತನ ಅನ್ನುವಂತ ಪದಕ್ಕ ಬೆಲೆನೆ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತಿನ ದಿವಸ ನಮ್ಮ ಮನೆ ಹೆಣ್ಮಕ್ಳಾಗಲಿ ಬೇರೆ ಹೆಣ್ಮಕ್ಳಾಗಲಿ ಒಕ್ಕಲ್ತನ ಮಾಡ್ತಾನಪ್ಪ ಅಂದ್ರೆ ಮೊದಲ ಬೇಡ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾವ್ದೇ ನೌಕರಿ ಮಾಡಿದ್ರು ಅವ್ರು ಜಮೀನ್ ಬೇಕಂತಾರ, ಅದ್ರ ಬರೇ ಜಮೀನ್ ಇದ್ದವಂಗೆ ಕೊಡಕ್ ಹಿಂದೇಟ್ ಹಾಕ್ತಾರ. ಅದಕ್ಕಾಗಿ ಪಾಲಕರು ಸ್ವಲ್ಪ ಅದನ್ನ ಮಕ್ಕಳಲ್ಲಿ ತಿಳಿ ಹೇಳಿ ಬದಲಾವಣೆ ಮಾಡ್ಬೇಕು ಸರ್. ಈ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನಗಳನ್ನು ತಾವು ಇಲ್ಲಿ ತನಕ ಮಾಡಿರಿ, ಮತ್ತು ಮುಂದಿನ ದಿನಗಳಲ್ಲೂ ಸಹಿತ ಇದನ್ನ ಜನರಿಗೆ ತಿಳಿಸಿ ಹೇಳುವಂತ ಒಂದು ಕೆಲಸವನ್ನ ತಾವು ಮುಂದುವರೆಸಿಕೊಂಡು ಹೋಗ್ತಾ ಇದ್ರಿ. ಹೌದು ಸರ್, ನಾವು ನಮ್ಮ ಶಕ್ತಿ ಇರುವವರಿಗೂ ಸಹಿತ ರೈತರ ಮಕ್ಕಳಿಗಾಗಿನ ನಾವು ಸಹಾಯ ಸಹಕಾರವನ್ನು ನೀಡ್ತೇವೆ. ಕೆಲವೊಂದು ರೈತರ ಮಕ್ಕಳಿಗೆ ಎಜುಕೇಶನ್ ಲೋನ್ ಆಗ್ತಾರೆ ಸರ್, ಅಂತ ಸಂದರ್ಭದಲ್ಲಿ ಬ್ಯಾಂಕಿನವ್ರ ಜೊತೆ ಮಾತಾಡಿ ಅವ್ರ ಭೂಮಿ ಕಡಿಮೆ ಐತೆ, ನನ್ನ ಸ್ವಂತ ಶ್ಯೂರಿಟಿ ಮ್ಯಾಗ ನಾವು ಒಂದು 5-6 ಜನ ಮಕ್ಕಳಿಗೆ ಜಮೀನ್ ಆಗಿ ಅವ್ರು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿ ಒಂದು 3 ಜನ ವಿದೇಶದಲ್ಲಿದ್ದಾರೆ, ಒಂದು ಇಬ್ಬರು ಬೆಂಗಳೂರಲ್ಲಿ ಇನ್ಫೋಸಿಸ್ ಕಂಪನಿ ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ ಸರ್. ಆತರ ರೈತರ ಮಕ್ಕಳಿಗೆ ಒಂದು ಎಜುಕೇಶನ್ ಫೀಸ್ ಇಲ್ಲ ಅಂದ್ರೆ ಅವ್ರ ಪಾಲಕರು ಅನಕ್ಷರಸ್ಥರಪ್ಪ ನಾನೇ ಪಾಲಕ ಅಂತೇಳಿ ಆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿ ಆ ಪಿ ಹಣ ತುಂಬುದಿರ್ಲಿಕ್ಕ ನನ್ನ ಸ್ವಂತ ಖರ್ಚಲ್ಲಿ ತುಂಬಿ ಅವರು ಉತ್ಪನ್ನ ಬಂದಾಗ ತಗೊಂಡಿದ್ದ ಉದಾಹರಣೆಗಳು ಸಾಕಷ್ಟು ಅದ ಸರ್. ಆ ರೀತಿ ರೈತರ ಮಕ್ಕಳಿಗೆ ಮಾತ್ರ ಅನುಕೂಲಿಸಿದ ಮಕ್ಕಳಿಗೆಲ್ಲ ನನ್ನ ಬೆನ್ನೆಲುಬು ರೈತರು, ನನ್ನ ಶಕ್ತಿ ಇರುವವರಿಗೂ ನಾನು ಸಹಾಯ ಸಹಕಾರವನ್ನು ನೀಡ್ತಾ ಇರ್ತೇನೆ ಸರ್. ಈಗ ನಮ್ಮ ಕೃಷಿ ಮಾಡ್ತಾ ಇರುವಂತಹ ಯುವ ರೈತರೇನಿದ್ದಾರೆ, ಇತ್ತೀಚೆಗೆ ನಾವು ಒಂದು ಟ್ರೆಂಡ್ ನೋಡ್ತಾ ಇದ್ದೀವಿ, ಅವರು ವಿಮುಖರಾಗ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಯುವಕರು ಕೃಷಿಗೆ ಬರ್ತಾ ಇಲ್ಲ ಅಥವಾ ಬರುವುದರೊಳಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು. ಈಗ ಮುಂದಿನ ಕೃಷಿ ಇದೇ ರೀತಿಯ ಬೆಳವಣಿಗೆ ಆಯಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೃಷಿ ಉಳಿತದ? ತಮ್ಮ ಸುತ್ತಮುತ್ತಲು ಇದರ ಅನುಭವಗಳು ಸಾಕಷ್ಟು ಆಗಿರಬಹುದು. ಕಲಿತ ಮೇಲೆ ನಾವು ಒಕ್ಕಲ್ತನ ಮಾಡಂಗಿಲ್ಲಪ್ಪ, ನಾವು ಬಿಟ್ಟು ನಾವು ನೌಕರಿ ಮಾಡ್ತೀವಿ ಅನ್ನುವಂಥದ್ದ ವಿಚಾರ ಬರ್ತದ, ಅಂತ ಯುವಕರಿಗೆ ತಾವೇನು ಹೇಳ್ತೀರಿ? ಇವತ್ತಿನ ದಿವಸ ಎಲ್ಲರಿಗೂ ಉದ್ಯೋಗ ನೌಕರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಶಿಕ್ಷಣ ಪಡೆಯೋದು ಯಾಕಪ್ಪ ಅಂದ್ರೆ ನಮ್ಮ ಒಂದು ವ್ಯವಹಾರಕ್ಕಾಗಿ ಪಡಿಬೇಕು. ನಮ್ಮ ಕೃಷಿ ಕ್ಷೇತ್ರದಲ್ಲೂ ಸಾಕಷ್ಟು ಉದ್ದಿಮೆಗಳದಾವ ಸರ್. ಬರೇ ಕೃಷಿನ ಮಾಡಬಾರ್ದು, ಸಮಗ್ರ ಕೃಷಿಯನ್ನು ಮಾಡಬೇಕು. ಹೈನುಗಾರಿಕೆ ಇದೆ ಸರ್, ಆಡು ಸಾಕಾಣಿಕೆ ಇದೆ, ಜೇನು ಸಾಕಾಣಿಕೆ ಇದೆ. ಇಂಥ ಕೃಷಿಗಳನ್ನ ಮಾಡಿದವ್ರ ಈ ನಮ್ಮ ನೌಕರಿ ಒಂದು ಸಂಬಳ ಅದಕ್ಕೂ ಸಂಬಂಧ ಇಲ್ಲ. ಇವತ್ತಿನ ದಿವಸ 20-30 ಲಕ್ಷ ರೂಪಾಯಿ 4 ಎಕರೆ ಜಮೀನು ಇದ್ದವನು ತಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಯುವಕರು ಸ್ವಲ್ಪ ಕಷ್ಟ ಪಡ್ಲಿಕ್ಕೆ ಒಲ್ಲೆತ್ತಾರೆ ಸರ್. ಅದಕ್ಕೆ ಮೊದಲ ನಾವು ತಂದೆ ತಾಯಿನ ಒಂದು ಯಾವ್ದಾರು ನೌಕರಿ ಹಚ್ಚಬೇಕು, ನೌಕರಿ ಹಚ್ಚಬೇಕು ಅಂತ ಶಾಲೆ ಅವ್ರಿಗೆ ಕಲಿಸಬೇಕಾದ್ರ ನೌಕರಿ ಹಚ್ಚಬೇಕು, ಶಾನೆ ಆಗು ಫಸ್ಟ್ ಬಾ ಮಾರ್ಕ್ಸ್ ತಗೋ ಅನ್ನುವಂತ ಪಾಲಕರಲ್ಲಿ ಸ್ವಲ್ಪ ಇದು ಇದೆ. ನಮ್ಮ ಮೂಲ ಉದ್ಯೋಗ ಐತಿ, ಇದನ್ನ ಮಾಡು ಅನ್ನುವಂತ ಮನೋಭಾವ ನಮ್ಮ ಪಾಲಕರಲ್ಲಿ ಇಲ್ಲ. ನಾವು ಶಿಕ್ಷಣ ಪಡೆಯುವ ಹೊತ್ತಿನಾಗ 5-6 ಇದ್ದಾಗ ನಾವು ನೀರು ಉಣಿಸ್ತಿದ್ದೇವೆ ಬೆಳೆಗಳಿಗೆ. ಹೈಸ್ಕೂಲ್ 8-10 ಇದ್ದಾಗ ನೆಗಲೆವನ್ನು ಹಿಡಿದು ನೆಗಲೆ ಹೊಡೆದು ಶಾಲೆ ಹೋಗಿವು. ಈ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಮೂಲ ಉದ್ಯೋಗವನ್ನು ಕಲಿಸಲಿಕ್ಕೆ ಆಸಕ್ತಿ ತೋರ್ತಾ ಇರ್ ಸರ್. ಅದರಿಂದ ಯುವಕರು ಇವತ್ತಿನ ದಿವಸ ಕೃಷಿ ಕಡೆ ಒಲವು ತೋರ್ತಾ ಇರ್ ಸರ್. ನಮ್ಮ ಮೂಲ ಉದ್ಯೋಗವನ್ನು ನಾವು ಭಕ್ತಿಪೂರ್ವಕವಾಗಿ ಅದನ್ನ ನಮ್ಮ ಮಕ್ಕಳಿಗೆ ಕಲಿಸಿದ್ದೆ ಆದ್ರೆ ಅವ್ರು ಮರಳಿ ಬರ್ತಾರೆ ಸರ್. ಯುವಕರು ಯಾಕೆ ವಿಮುಖ ಆಗತ್ತಾರ ಅಂದ್ರೆ ರೈತರಾದಂತವ್ರು ತಮ್ಮ ಮೂಲ ಉದ್ಯೋಗವನ್ನು ಕಲಿಸಲಿಕ್ಕೆ ಹಿಂದೆಟಾಕ್ತಾರೆ ಸರ್. ಇದು ಬೇಡ, ನೀನು ಸಾಲಿ ಕೈಲಿ ಅಂತ ಹಾಸ್ಟೆಲ್ ಆಗಿ ಇಟ್ಬಿಡ್ತಾರೆ ಸರ್. ಹೌದು, ಅಲ್ಲಿ ಹಾಸ್ಟೆಲ್ ಆಗಿಡ ನಮ್ಮ ಮೂಲ ಉದ್ಯೋಗನ ಮರ್ತು ಬಿಡ್ತಾರೆ ಸರ್. ವಸ್ತಿ ಸಹಿತವಾಗಿ ಯಾವಾಗ ಈ ಹಾಸ್ಟೆಲ್ ಬಂದು ಅವಾಗಿನಿಂದ ನಮ್ಮ ಮೂಲ ಉದ್ಯೋಗವನ್ನು ಮರೆತು ದೂರ ಉಳಿಯಾಕತ್ತಾರೆ ಸರ್. ಅದ ಒಂದು ಕಾರಣ ಸರ್. ಸರ್, ಈಗ ಎಲ್ಲಾ ಮುಂದಿನ ಹಂತದಲ್ಲಿ ಒಂದು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಅದೇ ರೀತಿ ಭೂಗೋಳಶಾಸ್ತ್ರ, ಪೌರನೀತಿ, ವಿಜ್ಞಾನ, ರಸಾಯನಶಾಸ್ತ್ರ, ಈ ರೀತಿ ಎಲ್ಲಾ ಒಂದು ವಿಷಯವನ್ನು ಮಾಡ್ತಾರೆ ಸರ್. ಅದೇ ರೀತಿ ಸರ್ಕಾರ, ಶಿಕ್ಷಣ ತಜ್ಞರು, ಸಂಬಂಧಪಟ್ಟಂತ ಇಲಾಖೆ ವ್ಯವಸಾಯ ಶಾಸ್ತ್ರ ಅಥವಾ ಕೃಷಿ ಶಾಸ್ತ್ರ ಅಂತಕ್ಕಂತ ಒಂದು ಪುಸ್ತಕವನ್ನ ಅಥವಾ ವಿಷಯವನ್ನ ಮಕ್ಕಳಿಗೆ ಶಿಕ್ಷಣದಲ್ಲಿ ಮಾಡಿದ್ದೇ ಆದ್ರೆ ಶಿಕ್ಷಣ ಪಡೆದವರಿಗೂ ಸಹಿತ ಸರ್ಕಾರಿ ನೌಕರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕಾಗಿ ಕೃಷಿ ಶಾಸ್ತ್ರ ಅಥವಾ ವ್ಯವಸಾಯ ಶಾಸ್ತ್ರವನ್ನು ಒಂದು ಭಾಗವಾಗಿ ಮಾಡಿದ್ರೆ ಮುಂದೊಂದು ದಿವಸ ಯಾವುದೇ ಉದ್ಯೋಗ ಹತ್ತಲಿಕ್ಕಂದ್ರೆ ಮರಳಿ ತಮ್ಮ ತಂದೆ ತಾಯಿ ಮಾಡ್ತಕ್ಕಂತ ಕೃಷಿ ಉದ್ಯೋಗಕ್ಕೆ ಬರಬಹುದೇನೋ ಅಂತ ಒಂದು ನನ್ನ ಒಂದು ಕಳಕಳಿಯ ಮನವಿ ಸರ್. ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ, ಸರ್ಕಾರ ಅವ್ರಿಗೆ ಸರ್ ವಿಚಾರ ಮಾಡಬೇಕು. ಹಾ ಸರ್, ಒಳ್ಳೆಯದು. ತಮ್ಮ ಏನು ವಿಚಾರ ಇದೆ, ಬಹಳ ಸಮಂಜಸವಾದಂತಹ ಒಂದು ವಿಚಾರ ನಮ್ಮ ಮಕ್ಕಳಿಗೆ. ಯಾಕಂದ್ರೆ ನಮ್ದು ನೆಲದ ಸಂಸ್ಕೃತಿ ಅದ, ನಮ್ದು ಕೃಷಿ ಸಂಸ್ಕೃತಿ. ಕೃಷಿಯನ್ನ ನಾವು ನಮ್ಮ ಶಾಲೆಯಲ್ಲಿ ಯಾಕೆ ಕಲಿಸಬಾರದು ಅನ್ನುವಂತಹ ಒಂದು ವಿಚಾರವನ್ನ ತಾವು ಹೇಳಿದ್ದೀರಿ, ಬಹಳ ಸಂತೋಷ. ನಾವು ಕೊಟ್ರೆ ಈಗ ತಮ್ಮ ಏನು ಸಮಾಜ ಕಾರ್ಯ ಇದೆ, ತಮ್ಮ ಪ್ರಯತ್ನಗಳು ಇವೆಲ್ಲವುಗಳಿಗೆ ಪುರಸ್ಕಾರ ರೂಪವಾಗಿ ಅನೇಕ ಪ್ರಶಸ್ತಿಗಳು ತಮಗ ಬಂದಾವ ಅಂತೇಳಿ ನಮಗ ತಿಳಿತು. ಏನೇನು ಪ್ರಶಸ್ತಿ ಪುರಸ್ಕಾರಗಳು ಸ್ವಲ್ಪ ಹೇಳಬಹುದು? ಸರ್, ನನಗೆ ಕೃಷಿ ರತ್ನ ಅಂತೇಳಿ ಬಂದಿದೆ ಸರ್. 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿ ಸೇವಾ ಸದ್ಭಾವನಾ ಪ್ರಶಸ್ತಿ ಇದೆ ಸಮಾಜ ಸೇವೆಯನ್ನು ನೋಡಿ. ಆನಂತರ 1 ನವೆಂಬರ್ ಮೈಸೂರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಆನಂತರ ಒಬ್ಬ ಕಟ್ಟಕಡೆಯ ವ್ಯಕ್ತಿ ರೈತನಿಗೂ ಸಹಿತ ಉನ್ನತ ಪದವಿಯನ್ನ ಗೌರವ ಡಾಕ್ಟರೇಟ್ ಅನ್ನ ನೀಡಿದ್ರು. ನಾನು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿರ್ತಕ್ಕಂತ ವ್ಯಕ್ತಿನ ಒಂದು ಕೃಷಿಕ ಸಮಾಜ ನವದೆಹಲಿ ಸಂಘಟನೆಯವರು ದೆಹಲಿ ಮಟ್ಟದಲ್ಲಿ ಗುರುತಿಸಿ ಅಭೂತಪೂರ್ವವಾದಂತ ಯಾರಿಗೆ ಸಿಗಲಾರದಂತ ಒಂದು ಪ್ರಶಸ್ತಿಯನ್ನು ರೈತನು ಪಡ್ಕೋಬಹುದು. ರೈತಪ್ಪ ಅಂದ್ರೆ ಇವತ್ತಿನ ದಿವಸ ಕೀಳ್ಮಟ್ಟದಲ್ಲಿ ನೋಡ್ತಾರೆ. ಅದನ್ನ ಇವತ್ತಿನ ದಿವಸ ಎಲ್ಲಾ ನಮ್ಮ ನೌಕರ ಬಾಂಧವರು, ಶಿಕ್ಷಕರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಇಲಾಖೆ ಸಹಿತ ನಾನು ಇವತ್ತಿನ ದಿವಸ ಗೌರವ ಭಾವನೆಯಿಂದ ನೋಡ್ತಾ ಇದ್ದಾರೆ. ಹಾಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ನಮ್ಮನ್ನು ಸಂಪರ್ಕ ಮಾಡಿದ್ರು, ಇಲ್ಲ ನಿಮ್ಮನ್ನ ಜನವರಿ 26 ನಾವು ಗೌರವ ಸತ್ಕಾರವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ. ರೈತರಿಗೂ ಒಂದು ಉನ್ನತ ಹುದ್ದೆ ಸಿಗತೈತಿ, ಸತ್ಕಾರ ಸಿಗತೈತಿ ಅನ್ನಕ ಒಂದು ಮಾದರಿ ನೀವು ಅಂತೇಳಿ ನಮ್ಮ ಶಿಕ್ಷಕ ಬಳಗ ಹೇಳ್ತು. ನಾವು ಶಿಕ್ಷಕರಾಗಿ ಬರೀ ಶಿಕ್ಷಕ ವೃತ್ತಿಯಲ್ಲೇ ತೊಡಗಿದೆವು, ಒಬ್ಬ ರೈತ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನಕ ಒಂದು ಉದಾಹರಣೆ ಅಂತ ಹೇಳಿ ಸರ್. ದೆಹಲಿ ಕಲ್ಚರಲ್ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ನನ್ನ ಮಾನ್ಯ ತಮಿಳುನಾಡಲ್ಲಿ ಸತ್ಕಾರ ಮಾಡಿದೆ ಸರ್. ಕಟ್ಟಕಡೆ ರೈತನು ಸಹಿತ ಇಂತಹ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಉಳಿದೆಲ್ಲವರು ಆ ವಿಶೇಷ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ತನ್ನದೇ ಆದಂತಹ ಒಂದು ಹುಮ್ಮಸ್ಸಿನಿಂದ ನಾನು ಇದರಲ್ಲಿ ಏನಾದರೂ ಮಾಡ್ತೀನಿ ಅನ್ನುವಂತ ಮನೋಭಾವ ಇಟ್ಕೊಂಡು ಮಾಡಿದ ಸಾಧ್ಯ. ಆದ್ರೆ ನಾನು ಈ ಪ್ರಶಸ್ತಿಗಾಗಿ ನಾನು ಕೃಷಿ ಮಾಡ್ತಾ ಇಲ್ಲ ಸರ್. ನನ್ನ ಒಂದು ಕಳಕಳಿ ಮನವಿ ಏನಪ್ಪಾ ಅಂದ್ರೆ ನನ್ನ ತಂದೆಯವರು ನನಗೆ ಭೂಮಿಯನ್ನ ಬಳುವಳಿ ಹಾಕಿ ಕೊಟ್ಟಿದ್ರು. ಅದು ನಾನು ಏನ್ ಮಾಡಿದೆ ಅಂದ್ರೆ ರಾಸಾಯನಿಕ ಕೃಷಿ ಮಾಡಿ ಹಾಳು ಮಾಡಿದೆ ಸರ್, ಸುಮಾರು ಒಂದು 10-15 ವರ್ಷ. ಅದು ಎಲ್ಲೋ ನೋಡಿದಾಗ ಭೂಮಿ ಸಾಯ್ತಾ ಇದೆ, ಭೂಮಿ ನೋವು ಅನುಭವಿಸ್ತಾ ಇದೆ, ಭೂಮಿಗೂ ಜೀವ ಇದೆ, ಭೂಮಿ ನಮ್ಮ ಜೊತೆ ಮಾತಾಡ್ತಾ ಇದೆ ಅನ್ನುವಂತ ಒಂದು ಭಾವನೆಯಿಂದ ನಾನು ಸಾವಯವ ಕೃಷಿ ಕಡೆ ಒಲವು ತೋರಿದೆ. ಈ ಪ್ರಶಸ್ತಿ ಸಂಬಂಧ ನಾನು ಮಾಡ್ತಾ ಇಲ್ಲ ಸರ್, ನನ್ನ ಮಕ್ಕಳಿಗೆ ಜಮೀನು ಉಳಿಬೇಕು, ಮುಂದಿನ ಪೀಳಿಗೆಗೆ ವಿಷಮುಕ್ತ ಜಮೀನು ಉಳಿಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಮಾಡಿದೆ. ಆದ್ರೆ ಕಟ್ಟಕಡೆ ವ್ಯಕ್ತಿನೂ ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ಶಿಕ್ಷಕನು ಗುರುತಿಸಿ ನನಗೆ ಅನೇಕ ಸಂಘ ಸಂಸ್ಥೆ ಸುಮಾರು 20-25 ಜಿಲ್ಲಾ ಪ್ರಶಸ್ತಿಗಳನ್ನು ಬಂದು, ಆದರೂ ಅದಕ್ಕೆ ನಾನು ತಗೋಲಿಲ್ಲ, ತ್ಯಾಗ ಮಾಡಿದೆ. ಬೇರೆದವ್ರು ಕೊಡ್ರಿ, ಸೀನಿಯರ್ ಕೊಡ್ರಿ ಅನ್ನುವಂತ ಮನೋಭಾವದಿಂದ ಸುಮಾರು 8 ರಾಜ್ಯ ಪ್ರಶಸ್ತಿಗಳು ಬಂದು ಅವನ್ನೋದು ನಾನು ನಮ್ಗೆ ಬೇಡ, ಸೀನಿಯರ್ ಕೊಡ್ರಿ, ನಾವು ಪ್ರಶಸ್ತಿಗಾಗಿ ಮಾಡ್ತಾ ಇಲ್ಲ. ನನ್ನ ಒಂದು ಪ್ರವೃತ್ತಿ ಇದೆ ಹಾಗೂ ನನ್ನ ಮೂಲ ತಂದೆಯವರ ಉದ್ಯೋಗ ನಾನು ಮುಂದುವರ್ಸಿಕೊಂಡು ಹೋಗ್ತೇನೆ, ನನ್ನ ಮಕ್ಕಳಿಗೆ ಮುಂದೆ ನೌಕರಿ ಸಿಗತೇ ಇಲ್ಲ ಅನ್ನುವಂತ ಮನೋಭಾವದಿಂದ ನನ್ನ ಮಕ್ಕಳಿಗೆ ಭೂಮಿ ಉಳಿಸಾಕತ್ತೀನಿ, ನನ್ನ ಮಕ್ಕಳು ಕೃಷಿಯಲ್ಲೇ ನಾನು ನೋಡಿ ತೊಡಗಲಿ ಅನ್ನುವಂತ ಮನೋಭಾವದಿಂದ ಮಾಡಾಕತ್ತೀನಿ ಅಂದಾಗ ಆ ಬೇರೆಯವರು ಕೊಟ್ಟರು. ಮತ್ತ ರಾಷ್ಟ್ರ ಪ್ರಶಸ್ತಿನೂ ಸಿಕ್ಕು, ಮತ್ತ ಆನಂತರ ಗೌರವ ಡಾಕ್ಟರೇಟನ್ನು ನೀಡಿದ್ರು. ಅದು ನನಗ ಹೆಂಗ ಸಾಧ್ಯ ಅನ್ನುವಂತ ಅಗಾಧ ಆಶ್ಚರ್ಯ ಆಯ್ತು. ಗೌರವ ಡಾಕ್ಟರೇಟ್ ನಮಗೆ ಹೆಂಗ ಒಬ್ಬ ಸಾಮಾನ್ಯ ರೈತನಿಗೆ ಅನ್ನುವಂತ ಮಾತನ್ನು ಹೇಳಿದಾಗ ಅವ್ರೇನೈತಿ, ಒಂದು ವಿಶೇಷ ಕ್ಷೇತ್ರದಲ್ಲಿ ಸಾಧನೆ ಮಾಡಕ ನೀವು ಅರ್ಹದರಿ, ಒಬ್ಬ ಮಾದರಿ ಶಿಕ್ಷಕನಾಗಿ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಹಾಗೆ ನಿಮ್ಮ ವೃತ್ತಿ ಶಿಕ್ಷಕನೇ ಆಗಿರ್ಬೋದು, ಪ್ರವೃತ್ತಿ ಕೃಷಿಕ ಇದೆಲ್ಲ ಅದಕ್ಕೆ ಮಾದರಿ ಹಾಕಿರಿ, ಅದಕ್ಕೆ ತಗೊಳ್ರಿ ಅಂತ ಹೇಳಿದ್ರು. ಬಹಳಷ್ಟು ಜನ ಖುಷಿ ಪಟ್ಟರು ಸರ್, ಒಬ್ಬ ಶಿಕ್ಷಕನಾಗಿ ಕೃಷಿ ರಂಗದಲ್ಲಿ ತೊಡಗಿ ಮಾದರಿ ಆದ್ರಲ್ಲ ಅಂತೇಳಿ ಗುರುತಿಸಿ ನಮ್ಮನ್ನ ಅನೇಕ ಸಂಘ ಸಂಸ್ಥೆಗಳು, ಗೆಳೆಯರ ಬಳಗ ಎಲ್ಲರೂ ಸಹ ಬಹಳ ವಿಶೇಷವಾಗಿ ನೋಡಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ ಸರ್. ರೈತರು ಯಾವುದೇ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನೀವೇ ಒಂದು ಜೀವಂತ ಸಾಕ್ಷಿ ಅಂತ ಹೇಳಿ ನಮಗ ಅನಿಸ್ತದ. ಬಹಳ ಸಂತೋಷ ಆಯ್ತು ತಮಗ ಪ್ರಶಸ್ತಿಗಳು ಬಂದಿದ್ದು, ಅದು ಅರ್ಹವಾಗಿ ತಮಗ ಸಂದಂತಹ ಒಂದು ಗೌರವ ಅಂತ ಹೇಳಿ ನಾವು ಅನ್ಕೋತೀವಿ. ನಮ್ಮ ಆಕಾಶವಾಣಿ ಕೇಳುವರು ಸಹಿತ ಸಂತೋಷ ಪಡ್ತಾರೆ ಈ ವಿಚಾರಗಳನ್ನ ಗಮನಿಸಿದ್ರೆ, ವಿಶೇಷವಾಗಿ ನಮ್ಮ ರೈತರು. ಯಾಕಪ್ಪ ಅಂತಂದ್ರೆ ಇದು ನೇರವಾಗಿ ರೈತರಿಗೆ ಮುಟ್ಟುವಂತದ್ದು, ರೈತರ ಒಂದು ನಿರಾಶೆ ಏನದ ಆ ನಿರಾಶೆಯನ್ನು ಹೊಡೆದೋಡಿಸುವಲ್ಲಿ ನಿಮ್ಮ ಮಾತುಗಳು ಅವರಿಗೆ ಪೂರಕವಾಗಿ ಪರಿಣಮಿಸ್ತಾವ ಅಂತೇಳಿ ನಮಗೆ ಭರವಸೆ ಇದೆ. ಡಾಕ್ಟರ್ ನ್ಯಾಮಗೌಡರೇ, ಈಗ ತಮ್ಮ ವಿಚಾರಗಳನ್ನ ಅನುಭವಗಳನ್ನು ಕೇಳಿ ಸಂತೋಷ ಆಯ್ತು. ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾ ಸರ್, ಅವಶ್ಯವಾಗಿ ಕೊಡ್ತೀನಿ. ಯಾವಾಗ ಬೇಕಾದಾಗ ನಾನು ಕಾಲ್ ಮಾಡಿದ್ರೆ ಸಹಾಯ ಮಾಡ್ತೀನಿ ಸರ್. 9972681098 ಸರ್. ಆತ್ಮೀಯರೇ, ಡಾಕ್ಟರ್ ನ್ಯಾಮಗೌಡರು ಹೇಳಿದಂತ ನಂಬರ್ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972681098 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೇದು ಡಾಕ್ಟರ್ ಹಣಮಂತ್ ಭಾಗಪ್ಪ ನ್ಯಾಮಗೌಡ್ರೆ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಶಿಷ್ಟವಾದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಸಾವಯವ ಅನುಭವಗಳು, ಆಮೇಲೆ ರೈತಪರವಾದಂತಹ ಒಂದು ಕಾಳಜಿ ಏನದ, ರೈತ ಸಮುದಾಯದ ಬಗ್ಗೆ ತಾವೇನು ಕಾಳಜಿ ತೋರಿಸ್ತಾ ಇದ್ದೀರಿ, ಅದು ಅಭಿನಂದನಾರ್ಹ. ತಾವು ಒಂದು ಸಮಾಜದ ಬೆಳವಣಿಗೆಗೆ, ಸಮಾಜದ ಉನ್ನತಿಗಾಗಿ ಏನು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ರೈತರ ಅಭಿವೃದ್ಧಿಗಾಗಿ ಕೂಡ ತಾವು ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯ್ತು. ಈ ಪಾಠಗಳನ್ನ ನಮ್ಮ ರೈತರು ತಗೊಳ್ತಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಯುವ ರೈತರು, ಮತ್ತೆ ಈಗೇನು ತಾವು ಸಮಾಜ ಸೇವೆ ಅನ್ನುವಂತಹ ಒಂದು ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೀರಿ, ಸಾಮಾಜಿಕವಾದಂತಹ ಒಂದು ಏನು ಬೆಳವಣಿಗೆ ಇದೆ, ಆ ಬೆಳವಣಿಗೆ ಬೇಡದ ಬೆಳವಣಿಗೆ, ಅಂತ ಬೆಳವಣಿಗೆಯನ್ನ ನಿಲ್ಲಿಸಿ ಇಡೀ ಸಮಾಜ ಸಂತೋಷದಾಯಕವಾಗಿ ಇರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅನ್ನುವಂತಹ ಒಂದು ಕಾಳಜಿಗಾಗಿ ತಾವು ಏನು ತುಡಿತಾ ಇದ್ದಿರಲ್ಲ, ಅಂತ ಒಂದು ದಿನಗಳು ಜಲ್ದಿ ಬರಲಿ ಅಂತ ಹೇಳಿ ಹಾರೈಸೋಣ. ಅದೇ ರೀತಿಯಾಗಿ ನಮ್ಮ ಯುವ ರೈತರು ಕೃಷಿ ಕಡೆಗೆ ಒಲವು ತೋರಿಸಲಿ ಅನ್ನುವಂತಹದ್ದೇನು ತಾವು ವಿಚಾರ ಮಾಡಿ ಹೇಳ್ತಾ ಇದ್ದೀರಿ, ಅದೆಲ್ಲ ಸಾಕಾರ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇಲ್ಲಿ ತನಕ ಏನು ತಾವು ನಮ್ಮ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಕೃಷಿ ಹಾಗೂ ಸಮಾಜ ಸೇವೆಯಲ್ಲಿನ ಅನುಪಮ ಸೇವೆಗಾಗಿ ಪುರಸ್ಕೃತರಾದ ವಿಜಯಪುರ ಜಿಲ್ಲೆ ಕೋಲ್ಹಾರ್ ತಾಲೂಕಿನ ರೋಹಣಿಹಾಳ ಗ್ರಾಮದ ರೈತರಾದ ಡಾ ಹನುಮಂತ್ ಭಾಗಪ್ಪ ನ್ಯಾಮಗೌಡರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಕೇಳಿ ಹನುಮಂತ ಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಗುರವಿನ ಭಜಿಸೋ ಮನದಲ್ಲೇ, ಗುರವಿನ ಭಜಿಸೋ ಮನದಲ್ಲೇ, ಗುರವಿನ ಭಜಿಸೋ ಮನದಲ್ಲೇ, ಗುರವಿನ ಭಜಿಸೋ ಮನದಲ್ಲೇ. ಕಾಚಿಂತ